ಆ ಮುಖ್ಯವಾದ ಉದ್ದೇಶ ಏನಂದ್ರೆ ಭೂಮಿಯ ಫಲವತ್ತತೆ ಕಾಪಾಡ್ಕೊಳಕ್ಕೆ. ಈಗ ನಿಮ್ಗೆಲ್ಲ ಗೊತ್ತಿದೆ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಏನು ವಿಭಿನ್ನವಾಗಿಲ್ಲ, ನಮಗೆ ಮಳೆ ಆಶ್ರಿತ ಪ್ರದೇಶಗಳು. ಈ ವರ್ಷ ನಮಗೆ ಮಳೆ ಚೆನ್ನಾಗಿ ಬಂದಿದೆ ಅಂತಂದಾಗ ನಮ್ಗೆ ಪ್ರತಿ ವರ್ಷ ಹಿಂಗೆ ಮಳೆ ಬರುತ್ತೆ ಅಂತೇನಿಲ್ಲ. ಈ ಮಳೆ ಕಡಿಮೆ ಇದ್ದ ಸಂದರ್ಭದಲ್ಲಿ ದ್ವಿದಳ ಧಾನ್ಯಗಳೇ ನಮ್ಮನ್ನು ಕೈ ಹಿಡಿಯೋದು. ಈ ದ್ವಿದಳ ಧಾನ್ಯಗಳ ತಕ್ಷಣ ನಮಗೆ ಶೇಂಗಾನೂ ಬರುತ್ತೆ. ಈಗ ನಮ್ಮ ಕಡೆ ಸ್ವಲ್ಪ ನೀರಾವರಿ ಸೌಲಭ್ಯ ಇದ್ದರೆ ಶೇಂಗಾಕ್ಕೆ ಹೋಗ್ತಾರೆ, ಅಲಸಂದಿ ಮಾಡ್ತಾರೆ, ಆಮೇಲೆ ಸೋಯಾ ಅವರೇ ಮಾಡ್ತಾರೆ. ಆಮೇಲೆ ಮಳೆ ಆಶ್ರಿತ ಪ್ರದೇಶ ಕಪ್ಪು ಮಣ್ಣು ಪ್ರದೇಶದವರು ಕಡಲೆಗೆ ಹೋಗ್ತಾರೆ. ಈ ಕಡಲೆಗೆ ಹೋಗುವಂಥ ರೈತರಿಗೆ ಕಿವಿ ಮಾತು ಏನಪ್ಪ ಅಂತಂದರೆ, ಅಧಿಕ ಇಳುವರಿ ಕೊಡುವಂಥ ತಳಿಗಳನ್ನ ನೀವು ಬಳಕೆ ಮಾಡಿರಿ. ಅದರಲ್ಲೂ ಜಾಕಿ ಅಂತ ಸಿಗುತ್ತೆ, 9218 ಈ ತಳಿನ ಬಳಕೆ ಮಾಡ್ಕೊಳ್ರಿ. ಇದನ್ನ 1 ಎಕರೆ ಪ್ರದೇಶಕ್ಕೆ 25 kg ಬೀಜ ಬೇಕು. ನೀವು ಕೂರ್ಗೆಯಲ್ಲಿ ಬಿತ್ತನೆ ಮಾಡೋದಾದ್ರೆ ಸಾಲನ ಇಟ್ಕೊಂಡು ನೀವು ನೀಟಾಗಿ ಬಿತ್ತನೆ ಮಾಡೋದ್ರಿಂದ. ಆಮೇಲೆ ಇಲ್ಲಿ ನಿಮಗೆ ಇಂದಿನ ಬೆಳೆ ಮೆಕ್ಕೆಜೋಳ ಆಗಿದ್ರೆ ಬಹಳಷ್ಟು ರೈತ ಬಂದವರು ಅದನ್ನ ನಿರ್ವಹಣೆ ಮಾಡಿಕೊಂಡು ಅಂದ್ರೆ ಭೂಮಿ ಸಿದ್ಧತೆ ಮಾಡಿಕೊಂಡು ಹೋಗೋದು ಬಹಳ ಮುಖ್ಯ. ಕೆಲವರು ಪದ್ಧತಿ ಏನಪ್ಪ ಅಂದ್ರೆ ಎರಚ್ತಾರೆ, ಅಂದ್ರೆ ಬ್ರಾಡ್ಕಾಸ್ಟಿಂಗ್ ಅಂತೀವಿ. ನೀವು ಬ್ರಾಡ್ಕಾಸ್ಟಿಂಗ್ ಮಾಡಿದಾಗ ಬೀಜ ಜಾಸ್ತಿ ಬೇಕಾಗುತ್ತೆ. ಸಾಲು ನೀವು ಬಿತ್ತನೆ ಮಾಡಿದಾಗ ಬೀಜ ಪ್ರಮಾಣ 25 kg ಬೇಕಾಗುತ್ತೆ. ಇಲ್ಲೂ ಸಹ ಬೀಜೋಪಚಾರ ಮಾಡೋದನ್ನ ಮರಿಬೇಡ್ರಿ. ಅದರಲ್ಲೂ ಏನಪ್ಪಾ ಅಂದ್ರೆ ನಮ್ಮ ಕಪ್ಪು ಮಣ್ಣಿದ್ರೆ ಸೊರಗು ರೋಗ ಅಂತ ಬರ್ತಾ ಇರುತ್ತೆ. ಈ ಕಡಲೆಯಲ್ಲಿ ಸಾಮಾನ್ಯ ನಿಮ್ಗೆಲ್ಲ ಗೊತ್ತಿದೆ ಸೊರಗು ರೋಗ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಈ ಸೊರಗು ರೋಗನ ತಡೆಗಟ್ಟಬೇಕಪ್ಪ ಅಂದ್ರೆ ಟ್ರೈಕೋಡರ್ಮ 4 gram ಪ್ರತಿ kg ಬೀಜಕ್ಕೆ ಬೀಜೋಪಚಾರ ಮಾಡಿ ಕಡಲೆನ ನಾವು ಬಿತ್ತನೆ ಮಾಡಬೇಕು. ಅವಾಗ ಏನಾಗುತ್ತೆ, ಇನಿಷಿಯಲ್ ಸ್ಟೇಜಲ್ಲಿ ಬರುವಂತ ಸೊರಗು ರೋಗನ ನಾವು ತಡೆಗಟ್ಟಬಹುದು. ಆಮೇಲೆ ನೀವು ಬೀಜೋಪಚಾರ ಮಾಡದೇ ಇದ್ದಾಗ ಸೊರಗು ರೋಗ ಬಂತಪ್ಪ ಅಂತಂದ್ರೆ ಅವಾಗಲೂ ಅಷ್ಟೇ ಟ್ರೈಕೋಡರ್ಮ ಡ್ರೆಂಚ್ ಮಾಡಬೇಕು. ಅವಾಗ 10 gram 1 liter ನೀರಿನಲ್ಲಿ ಕರಗಿಸ್ಕೊಂಡು ಎಲ್ಲೆಲ್ಲಿ ನಮಗೆ ಈ ತರ ಗಿಡ ಒಣಗಿರುತ್ತಲ್ಲ ಅಲ್ಲಿ ನಾವು ಡ್ರೆಂಚ್ ಮಾಡ್ತಾ, ಡ್ರೆಂಚ್ ಅಂದ್ರೆ ಅದು ಸುತ್ತ ನಾವು ಔಷಧಿನ ಹಾಕೊಂತ ಹೋಗೋದು. ಇವೆಲ್ಲ ಕ್ರಮಗಳನ್ನ ಅನುಸರಿಸಿದ್ರೆ ನಾವೇನು ಇತ್ತೀಚಿನ ದಿನಗಳಲ್ಲಿ ನಾವು ದ್ವಿದಳ ಧಾನ್ಯಗಳಿಗೆ, ಈಗ ನೋಡ್ರಿ ಈ ದ್ವಿದಳ ಧಾನ್ಯಗಳು ಬೆಳೀಲಿ ಅಂತೇಳಿ ಸರ್ಕಾರ ಬಹಳಷ್ಟು ಯೋಜನೆಗಳು ಕೊಡ್ತಾ ಇದೆ. NFSM ಅಂತ ಕರಿತೀವಿ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಯೋಜನೆ ಅಡಿಯಲ್ಲಿ ಈ ದ್ವಿದಳ ಧಾನ್ಯಗಳಿಗೆ ಸಪ್ರೇಟ್ ಆದ ಕಾರ್ಯಕ್ರಮನೇ ಇದೆ. ನಾವು ಈ ವರ್ಷ ಈ ಒಂದು ಯೋಜನೆ ಅಡಿಯಲ್ಲಿ ಕಡಲೆಯನ್ನು ನಾವು ಸುಮಾರು 50 ರೈತ ಬಾಂಧವರಿಗೆ ಎಲ್ಲ ಥರದ ನವೀನ ತಾಂತ್ರಿಕತೆಗಳನ್ನ ಕೊಟ್ಟು ಜಗಳೂರು ತಾಲೂಕು ಕಟ್ಟಿಗೆಳ್ಳಿ ಗ್ರಾಮದಲ್ಲಿ ಈ ವರ್ಷ ನಾವು ಮಾಡ್ತಾ ಇದ್ದೀವಿ. ರೈತರಿಗೆ ಏನು ಮನವರಿಕೆ ಮಾಡ್ತೀವಿ ಅಂತಂದರೆ, ನಮಗೆ ಈ ದ್ವಿದಳ ಧಾನ್ಯಗಳ ಉತ್ಪಾದನೆ ಮತ್ತು ಉತ್ಪಾದಕತೆ ತುಂಬ ಕಡಿಮೆ ನಮ್ಮ ದೇಶದಲ್ಲಿ. ಇದ್ರ ಉತ್ಪಾದನೆ ಹೆಚ್ಚಬೇಕಾಗಿದೆ. ಉತ್ಪಾದನೆ ಹೆಚ್ಚಬೇಕಪ್ಪ ಅಂತಂದರೆ ನವೀನ ತಾಂತ್ರಿಕತೆಗಳಿಗೆ ನಾವು ಮರೆ ಹೋಗ್ಬೇಕು. ನವೀನ ತಾಂತ್ರಿಕತೆಗಳಂದರೆ ಅಧಿಕ ಇಳುವರಿ ಕೊಡುವಂಥ ತಳಿಗಳು, ಬೀಜೋಪಚಾರ ಮಾಡೋದು, ಸರಿಯಾದ ಸಮಯಕ್ಕೆ ಕೀಟ ಮತ್ತು ರೋಗದ ನಿರ್ವಹಣೆ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ರೆ ಮಾತ್ರ ನಾವು ಈ ಕಡಲೆಯಲ್ಲಿ ಅಥವಾ ಯಾವುದೇ ದ್ವಿದಳ ಧಾನ್ಯಗಳಲ್ಲಿ ಅಧಿಕ ಇಳುವರಿನ ನಾವು ಪಡಿಬಹುದು. ಸರ್, ಈಗ ಮೊದಲೆಲ್ಲ ಈ ಒಂದು ಅಕ್ಕಡಿ ಬೆಳೆಯಾಗಿ ಅವರೇ ಬೆಳೆ ಬೆಳೀತಾ ಇದ್ರು, ರಾಗಿಯಲ್ಲಿ ಆಗ್ತಿದ್ರು, ಮೆಕ್ಕೆಜೋಳದಲ್ಲಿ ಆಗ್ತಾ ಇದ್ರು, ಅದು ಅಂದ್ರೆ ದೊಡ್ಡವರೆ ಅಂತ ಹೇಳ್ತಿದ್ರು. ಅದು ಸುಮಾರು 6 ತಿಂಗಳು 7 ತಿಂಗಳು ಬೇಕಾಗ್ತಿತ್ತು ಅದೆಲ್ಲ ಕಾಯಿ ಕಟಾವು ಬರಕ್ಕೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗೆಲ್ಲ ಹೆಬ್ಬಾಳವರೆ ಅಂತ ಬಂದಿದೆ. ಅಂದ್ರೆ ಸಾಕಷ್ಟು ಈಗ ನಮ್ಮ ರೈತರು ಮೆಕ್ಕೆಜೋಳ ಆಗಿರ್ಬೋದು ಯಾವುದೇ ಒಂದು ಬೆಳೆಗೆ ಕಟಾವು ಮಾಡಿದ ತಕ್ಷಣ ಈಗ ಹೆಚ್ಚಾಗಿ ಈ ಒಂದು ಹೆಬ್ಬಾಳವರೆಯನ್ನ ಬಿತ್ತುವಂತ ಒಂದು ಕಾಲ ಇದು. ಅಂದ್ರೆ ಹೆಬ್ಬಾಳವರೆ ಅಂತಂದ್ರೆ ಅದರಲ್ಲಿ ಯಾವ ತಳಿಯನ್ನ ನಾವು ಹಾಕಿದ್ರೆ ಹೆಚ್ಚಿನ ಇಳುವರಿ ಪಡಿಬಹುದು, ಎಷ್ಟೆಷ್ಟು ತಳಿಗಳದಾವ ಸರ್ ಅದರಲ್ಲಿ, ಯಾವುದು ಸೂಕ್ತ, ಅದನ್ನ ಬಿತ್ತಿದ ಮೇಲೆ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಅಂತ ಹೇಳ್ತೀರಾ? ಒಳ್ಳೆ ಪ್ರಶ್ನೆ. ಯಾಕೆಂತಂದ್ರೆ ಈಗ ನಾವು ಸಾಮಾನ್ಯವಾಗಿ ಮೊದಲೆಲ್ಲ ಬೆಳೀತಿರುವಂತ ಅವರೇ ಏನಾಗುತ್ತೆ ಅಂತಂದ್ರೆ, ನಾವು ಸ್ಟಾರ್ಟಿಂಗ್ ಬಿತ್ತನೆ ಮಾಡಿದಾಗ ಅದು ಈಗ ಬಹಳಷ್ಟು ರೈತರು ಏನಂದ್ರೆ ಸೊಗಡು ಬರಬೇಕು, ಅದು ಈಗ ಚಳಿ ಬಿದ್ದಾಗ ಹೂ ಬಿಡ್ತದೆ, ಅದು ನಾವು ಹಾರ್ವೆಸ್ಟ್ ಮಾಡಿದ 6-7 ತಿಂಗಳಾಗುತ್ತೆ. ಅದು ಒಳ್ಳೆ ರುಚಿ, ಅದು ಟೇಸ್ಟ್ ಒಳ್ಳೆ ರುಚಿ, ಮಾರ್ಕೆಟಲ್ಲಿ ಅಧಿಕ ಬೆಲೆಗೆ ಹೋಗುತ್ತೆ, ಬಟ್ ಇಳುವರಿ ಕಡಿಮೆ ಇರುತ್ತೆ. ಬಟ್ ಈಗೇನಾಗಿದೆ ಅಂತಂದ್ರೆ, ನೀವು ಹೇಳ್ದಂಗೆ ಅಧಿಕ ಇಳುವರಿ ಕೊಡುವಂಥ ತಳಿಗಳು ಬಂದಿದ್ದಾವೆ, ಅದರಲ್ಲೂ 90 ದಿವಸಕ್ಕೆ ನಿಮ್ಗೆ ಕಟಾವೇ ಮುಗಿದೋಗುತ್ತೆ ಅಂತ ತಳಿಗಳು. ಅದರಲ್ಲಿ ಹೆಬ್ಬಾಳ್ ಅವರೇ HA4 ಅಂತಿದೆ, HA3 ಅಂತಿದೆ, ಇತ್ತೀಚಿನ ದಿನಗಳಲ್ಲಿ HA5 ಅನ್ನೋ ಒಂದು ತಳಿನೂ ಬಿಡುಗಡೆ ಆಗಿದೆ. ಇದರ ವಿಶೇಷ ಗುಣಗಳೇನಪ್ಪ ಅಂತಂದ್ರೆ, ಇದು ಅಲ್ಪಾವಧಿ ತಳಿಗಳು. ಆಮೇಲೆ ಇನ್ನೊಂದೇನಂತಂದ್ರೆ, ಇದನ್ನ ಯಾವ ಸಮಯದಲ್ಲೂ ಸಹ ಹಾಕ್ಬೋದು, ಫೋಟೋ ಇನ್ಸೆನ್ಸಿಟಿವ್ ಅಂತ ಕರಿತೀವಿ. ನೀವು ಯಾವಾಗಾರೋ ಈ ಬೆಳೆಗಳನ್ನ ಹಾಕಿ ನಾವು ಇಳುವರಿ ತಗೋಬಹುದು. ಆಮೇಲೆ ಈಗ ನಾನು ಏನ್ ಹೇಳಿದ್ನಲ್ಲ, ನಿರ್ವಹಣಾ ಕ್ರಮಗಳು, ಈ ದ್ವಿದಳ ಧಾನ್ಯಗಳಿಗೆ ಎಲ್ಲಾ ನಿರ್ವಹಣಾ ಕ್ರಮಗಳು ಸಾಮಾನ್ಯ ಸೇಮೆ. ಯಾಕೆ ಅಂತಂದ್ರೆ, ಒಂದು ಬೀಜ ನೀವು ಅಧಿಕ ಇಳುವರಿ ಕೊಡೋ ತಳಿಗಳನ್ನ ಆಯ್ಕೆ ಮಾಡಿಕೊಳ್ರಿ. ಒಂದು ಸರಿಯಾದ ಸೀಡ್ ರೇಟು, ನಿಮಗೆ ಒಂದು 15 kg ಪ್ರತಿ ಎಕರೆಗೆ ಬೇಕಾಗುತ್ತೆ. ಒಂದು ಇನ್ನೊಂದೇನಪ್ಪ ಅಂತಂದರೆ, ನಾವು ಯಾವಾಗಲೂ ಅಷ್ಟೇ ನಾವೇನು ಮಾಡ್ತೀವಿ, ರೈತರು ಬೀಜೋಪಚಾರ ಕಡೆ ಗಮನ ಕೊಡಲ್ಲ. ನಾನು ಆಗಲೇ ಹೇಳಿದೆ, ದ್ವಿದಳ ಧಾನ್ಯಗಳ ಬೀಜೋಪಚಾರ ಏನಪ್ಪ ಅಂದರೆ, ಒಂದು ರೈಸೋಬಿಯಮು, ಇನ್ನೊಂದು ರಂಜಕ ಕರಗಿಸುವ ಗೊಬ್ಬರ, ಇವು ಬಯೋ ಫರ್ಟಿಲೈಸರ್ ಅಂತೀವಿ, ಜೈವಿಕ ಗೊಬ್ಬರಗಳು. ಜೊತೆಗೆ ಜೈವಿಕ ಪೀಡನಾಶಕ ಯಾವುದಪ್ಪ ಅಂದರೆ ಟ್ರೈಕೋಡರ್ಮ. ಇವು ಒಂದು ಮೂರನ್ನು ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡದೇ ಆದರೆ ಅಧಿಕ ಇಳುವರಿ ನಾವು ಆರಾಮಾಗಿ ಪಡಿಬೋದು. ಇಲ್ಲೂ ಸಹ ನೀವು ಮೋಹಕ ಬಲೆಗಳು ಅಳವಡಿಸ್ಕೋಬೋದು. ಯಾಕೆಂದರೆ ಕಾಯಿ ಕೊರಕ ಅಂತಂದರೆ ಎಲ್ಲ ದ್ವಿದಳಗಳಿಗೂ ಸಾಮಾನ್ಯವಾಗಿ ಕಾಯಿ ಕೊರಕ ಒಂದೇ ಥರದ್ದೇ ಬರುತ್ತೆ. ಹಾಗಾಗಿ ನೀವು ಏನು ಮೋಹಕ ಬಲೆಗಳನ್ನ ಇಲ್ಲೂ ಅಳವಡಿಸ್ಕೋಬೋದು. ಇದ್ರ ಜೊತೆಗೆ ಆಗ್ಲೇ ಹೇಳಿದ ನಾವು ಈಗ ನೀವು ಕೇಳ್ತೀರಾ ಸರ್ ಪೋಷಕಾಂಶಗಳೇ ನಮ್ಮ ರೈತರು ಬಹಳಷ್ಟು ಕಡಿಮೆ ಆಗ್ತಾರೆ ಅಂತ. ಆ ಪೋಷಕಾಂಶಗಳು ಕಡಿಮೆ ಆಗ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಅದಕ್ಕೆ ನಿಮಗೆ ಹೇಳೋದು ನೀರಲ್ಲಿ ಕರಗುವಂತ ರಸಗೊಬ್ಬರಗಳ ಬಳಕೆ. ಇಲ್ಲೂ ನೀವು ಪಲ್ಸ್ ಮ್ಯಾಜಿಕ್ ಅಂತ ಏನು ಹೇಳಿದಲ್ಲ ಪಲ್ಸ್ ಮ್ಯಾಜಿಕ್ ಬಳಕೆ ಮಾಡಬಹುದು. ಮತ್ತೆ ಆಮೇಲೆ ಕಡಲೆಗಾದ್ರೆ ಚಿಕ್ಪಿ ಮ್ಯಾಜಿಕ್ ಅಂತ ಬಂದಿದೆ, ಇದು 1.5 ಕೆಜಿ 1 ಎಕರೆಗೆ ಅಲ್ಲಿ ಒಂದೇ ಒಂದು ಸಿಂಪರಣೆ ಮಾಡಿದ್ರೆ ಸಾಕು. ಇವೆಲ್ಲ ಏನಂದ್ರೆ ಈ ಅಲ್ಪಾವಧಿ ತಳಿಗಳು ಒಂದೇ ಸಿಂಪರಣೆ ಸಾಕು. ಈ ತೊಗರಿ ಲಾಂಗ್ ಡ್ಯೂರೇಷನ್ ಆಗಿರೋದ್ರಿಂದ 2 ಸಿಂಪರಣೆ ಬೇಕು. ಈ ಒಂದೇ ಸಿಂಪರಣೆ ಮಾಡಿದಾಗ ನಮಗೆ ಅಧಿಕ ಇಳುವರಿನೂ ಪಡಿಬಹುದು. ಮತ್ತೆ ಇದು ಇನ್ನೊಂದೇನಪ್ಪಾ ಅಂತಂದ್ರೆ ಸಮಯ, ಈಗ ನೀವು ಕೆಲವು ಬಹಳಷ್ಟು ರೈತರು ರಾಗಿ ಹಾಕಿರ್ತಾರೆ, ರಾಗಿ ಕಟಾವಾದ್ಮೇಲೆ ಅವರೇ ಹಾಕ್ತಾರೆ, ಈಗ ಅವರೇ ಹಾಕೊಂಡಿರ್ತಾರೆ, ಅವರೇ ಆದ್ಮೇಲೆ ಮತ್ತೆ ರಾಗಿ ಹಾಕ್ತಾರೆ. ಅದಕ್ಕೆ ಯಾವಾಗಲೂ ಸೀಕ್ವೆನ್ಸ್ ಹೆಂಗಪ್ಪ ಅಂತಂದ್ರೆ ಏಕದಳ ಮಾಡಿದ್ಮೇಲೆ ದ್ವಿದಳ ಮಾಡಬೇಕು, ದ್ವಿದಳ ಮಾಡಿದ್ಮೇಲೆ ಏಕದಳ ಮಾಡಬೇಕು. ಇಲ್ಲಿ ನಿಮಗೆ ಒಂದು ಮಣ್ಣಿನ ಫಲವತ್ತತೆ ಕಾಪಾಡುತ್ತೆ. ಮತ್ತೆ ಜೊತೆಗೆ ಒಣ ಪ್ರದೇಶದ ರೈತರು ಅಂತೀವಲ್ಲ ನಾವು, ಡ್ರೈಲ್ಯಾಂಡ್ ಫಾರ್ಮರ್ಸ್ ಅಂತ ಹಿಂಗೆ ಕರಿತೀವಲ್ಲ, ಮಳೆಯಾಶ್ರಿತ ರೈತರುಗಳಿಗೆ ಬೆಳೆ 2 ಬೆಳೆ ತಗೋಬೇಕಪ್ಪ ಅಂದ್ರೆ ಈ ಪದ್ಧತಿಗಳಿಗೆ ಹೋಗೋದು ಅನಿವಾರ್ಯ ಮತ್ತು ಅಗತ್ಯ. ಸರ್, ನಮ್ಮ ಭಾಗದಲ್ಲಿ ಸೋಯಾಬೀನ್ ಅಂದ್ರೆ ಯಾವ ತಳಿಯ ಒಂದು ಬೆಳೆಯನ್ನ ಬೆಳೆದ್ರೆ ನಾವು ಹೆಚ್ಚಿನ ಒಂದು ಆದಾಯ ಕಾಣಬಹುದು, ಒಳ್ಳೆ ಇಳುವರಿ ಪಡಿಬಹುದು, ಅಂದ್ರೆ ಸೋಯಾಬೀನ್ ಬಿತ್ತನೆಗೆ ಒಂದು ಕಾಲಾವಕಾಶ ಅಂದ್ರೆ ಯಾವುದು ಅಂತ ಹೇಳ್ತೀರಾ ಸರ್? ಈಗೇನಾಗಿದೆ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸೋಯಾಬೀನ್ ಇತ್ತೀಚೆಗೆ ಶುರು ಆಗ್ತಾ ಇದೆ. ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಹಲವಾರು ತಳಿಗಳಿದ್ದಾವೆ. ಬಟ್ ಏನಪ್ಪಾ ಅಂತಂದ್ರೆ ನಾವು ಯಾವುದೇ ಒಂದು ತಳಿಗಳನ್ನ ನಾವು ಮಾಡ್ತೀವಿ ಅಂತಂದ್ರೆ, ಈಗ ಉದಾಹರಣೆಗೆ ಸೋಯಾಬೀನ್ ನಾವು ಹೋಗ್ತೀವಿ ಅಂತಂದ್ರೆ ಬಹಳ ಪ್ರಸ್ತುತವಾಗಿ ನಮಗೆ ಸೀಸನ್ ಬಹಳ ಮುಖ್ಯ. ಅದರಲ್ಲೂ ಈ ಸೀಸನ್ ಯಾವ್ದಪ್ಪ ಅಂದ್ರೆ ನಾವು ಫಸ್ಟ್ ಸೀಸನ್ ನಮಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಮಳೆ ಏನ್ ಬರುತ್ತಲ್ಲ ಆ ಸಮಯದಲ್ಲೇ ಮುಂಗಾರಿಗೆ ಬಹಳ ಸೂಕ್ತ. ಅದರಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಮುಂಗಾರಿಗೆ ಬಹಳ ಸೂಕ್ತ ಅಂತಂದ್ರೆ ನೀವು ಮುಂಗಾರಲ್ಲಿ ಈ ತಳಿ ಮಾಡ್ತೀರಾ ಅಂತಂದ್ರೆ ನಾವು ಏನಪ್ಪಾ ಅಂದ್ರೆ ಮೊದಲು ನಾವು ಮುನ್ನೆಚ್ಚರಿಕೆ ಕ್ರಮಗಳು ಏನಪ್ಪಾ ಅಂತಂದ್ರೆ ನಾವು ಯಾವಾಗಲೂ ಅಷ್ಟೇ ಸೋಯಾಬೀನ್ ಬೆಳಿತೀವಿ ಅಂತಂದ್ರೆ ಬಹಳಷ್ಟು ರೈತ ಬಂದವರು ಏನ್ ಮಾಡ್ತಾರೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ, ನಾವು ಸೋಯಾಬೀನ್ ಬೆಳಿಬೇಕು ಸರ್ ನಾವು ಸೋಯಾಬೀನ್ ಬೆಳಿಬೇಕು ಅಂತಾರೆ. ನಾವು ಸೋಯಾಬೀನ್ ಬೆಳಿಬೇಕಾದ್ರೆ ಬೆಳೆಯೋಕಿನ ಮುಂಚೆ ನಾವು ನಮ್ಮ ಸ್ಥಳೀಯವಾದ ಮಾರ್ಕೆಟ್ನ ಸ್ಟಡಿ ಮಾಡಬೇಕು. ಈಗ ಬಹಳಷ್ಟು ಸರಿ ನಮಗೆ ಸರ್ ಮಾರ್ಕೆಟ್ ಇಲ್ಲ ಅಂತಾರೆ, ನಾವು ಮಾರ್ಕೆಟ್ ಇಲ್ಲ ಅಂತಂದಾಗ ನಾವು ಸರಿಯಾಗಿ ಮಾರ್ಕೆಟ್ನ ತಿಳ್ಕೋಬೇಕು. ಈಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಣ ಪ್ರದೇಶದಲ್ಲಿ ಇತ್ತೀಚೆಗೆ ಬಹಳಷ್ಟು ರೈತರು ಹೇಳ್ತಾರೆ ಸರ್ ಮೆಕ್ಕೆಜೋಳನ ಹೋಲಿಸ್ಕೊಂಡ್ರೆ ಸೋಯಾಬೀನ್ ನಮಗೆ ಲಾಭದಾಯಕ ಅಂತಾರೆ. ನಮ್ಗೆ ಅದೇ ಬೇಕಾಗಿರೋದು, ನಮಗೆ ರಿಪ್ಲೇಸ್ಮೆಂಟ್ ಬೇಕಾಗಿದೆ. ರಿಪ್ಲೇಸ್ಮೆಂಟ್ ಅಂದ್ರೆ ಈ ಮೆಕ್ಕೆಜೋಳ ಏನಾಗಿದೆ ಅಂತಂದ್ರೆ ಇದು ಏಕಬೆಳೆ ಮಾಡಿ ಮಾಡಿ ಮಾಡಿ ಮಣ್ಣಿನ ಫಲವತ್ತತೆ ಹಾಳಾಗಿದೆ, ರಿಪ್ಲೇಸ್ಮೆಂಟ್ ಮಾಡ್ರಪ್ಪ ಅಂತೀವಿ. ಇಲ್ಲಿ ರಿಪ್ಲೇಸ್ಮೆಂಟ್ ಮಾಡೋ ಜೊತೆಗೆ ನೀವು ಮೆಕ್ಕೆಜೋಳದಲ್ಲಿ ಸೋಯಾನು ಅಂತರ ಬೆಳೆಯಾಗಿ ಮಾಡಬಹುದು. 6 ಸಾಲ ಮೆಕ್ಕೆಜೋಳ ಹಾಕಿದ್ರೆ 2 ಸಾಲ ಸೋಯಾ ಹಾಕೋಬಹುದು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸೋಯಾ ಅದರಲ್ಲೂ ಅಷ್ಟೇ, ಇಲ್ಲಿ ಭೂಮಿ ಸಿದ್ಧತೆ, ಬೀಜೋಪಚಾರ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಬೆಳೆಯುವಂತ ರೈತ ಬಾಂಧವರು ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಒಂದ್ಸರಿ ಭೇಟಿ ಮಾಡಬೇಕು, ಭೇಟಿ ಮಾಡಿ ತಳಿಗಳ ವಿವರಗಳನ್ನ ತಗೋಬೇಕು. ಯಾವ್ಯಾವ ತಳಿ ಸಿಗ್ತಾವೆ ನಮಗೆ, ನಮ್ಮ ಪ್ರದೇಶಕ್ಕೆ ಯಾವ ಸೂಕ್ತ ತಳಿಗಳು. ಈಗ ನಮಗೆ ಗೊತ್ತಿದೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಒಣ ಪ್ರದೇಶ, ಸೆಂಟ್ರಲ್ ಡ್ರೈ ಝೋನ್ ಅಂತ ಕರಿತೀವಿ, ವಲಯ 4 ನಮ್ದು. ಇಲ್ಲಿ ನಮ್ಮ ಮಳೆ ಆಶ್ರಿತ, ನಮಗೆ ಮಳೆ ಬರೋದು ಕೇವಲ 600 ಮಿಲಿಮೀಟರ್ ಮಳೆ, ಅದಕ್ಕಿಂತ ಜಾಸ್ತಿ ಏನು ಮಳೆ ಬರಲ್ಲ. ಬಟ್ ಈ ವರ್ಷ ನಾವು ನೋಡಿದಾಗ ನಮಗೆ 1000 ಮಿಲಿಮೀಟರ್ ತಂಗ ಮಳೆ ಬಂದಿದೆ, ಯಾವಾಗಲೂ ಹಿಂಗೆ ಇರಲ್ಲ. ಬಟ್ ಆಯ್ಕೆ ಮಾಡ್ಕೋಬೇಕಾದ್ರೆ ನಾವು ನೋಡಿ ಆಯ್ಕೆ ಮಾಡ್ಕೋಬೇಕು. 10 ಎಕರೆಯಿಂದ 10 ಎಕರೆನೂ ಸೋಯಾಬೀನ್ ಹಾಕ್ಬಾರ್ದು, 1 ಎಕರೆ ಸೋಯಾಬೀನ್ ಹಾಕೊಂಡು ಪ್ರಯತ್ನ ಮಾಡಬೇಕು. ಮತ್ತೆ ನಾವು ಸೀಡ್ ಪ್ರೊಡಕ್ಷನ್ಗೆ ಹೋಗ್ಬೇಕು, ಬೀಜೋತ್ಪಾದನೆ ಮಾಡಿದ್ರೆ ನಮಗೆ ರೈತರಿಗೆ ಲಾಭನಾಗುತ್ತೆ. ಈಗ ಸ್ಥಳೀಯವಾಗಿರುವಂಥ ಕರ್ನಾಟಕ ಸ್ಟೇಟ್ ಸೀಡ್ ಕಾರ್ಪೊರೇಷನ್ ಜೊತೆ ಒಪ್ಪಂದ ಮಾಡಿಕೊಂಡು ನಾವು ಅವರಿಗೆ ಬೀಜೋಪಚಾರ ಯಾವುದೇ ಆಗಲಿ, ನಾನು ಸೋಯಾಬೀನ್ ಒಂದೇ ಹೇಳ್ತೀರಾ, ಸೋಯಾಬೀನ್ ಆಗಲಿ, ಶೇಂಗಾ ಆಗಲಿ, ಆಮೇಲೆ ಕಡಲೆ ಆಗಲಿ, ಇವೆಲ್ಲ ನಾವು ರೈತರುಗಳು ಒಪ್ಪಂದ ಮಾಡಿಕೊಂಡು ನಾವು ಬೆಳೆದಾಗ ಏನಾಗುತ್ತೆ, ನಮಗೆ ಏನು ನಾವು ಮಾಡಿರ್ತೀವಲ್ಲ ಆ ಖರ್ಚು ನಮಗೆ ಸಿಗುತ್ತೆ, ಮತ್ತು ಲಾಭನೂ ನಾವು ನಿರೀಕ್ಷೆ ಮಾಡಬಹುದು. ಸರ್, ಈಗ ಹೇಳಿದ್ರ ನೀವು ಸೋಯಾಬೀನ್ ಬೆಳಿಬಹುದು, ಮಾರ್ಕೆಟ್ ಇಂದ ಒಂದು ಸ್ವಲ್ಪ ಸಮಸ್ಯೆ ಐತೆ ಅಂತ ಹೇಳಿದ್ರ. ಮಾರ್ಕೆಟ್ ಅಂತಂದ್ರೆ ಹತ್ತಿರ ಇಲ್ಲಿ ಎಲ್ಲಿದೆ ಸರ್ ಮಾರ್ಕೆಟ್ ಸೋಯಾಬೀನ್ ನಾವು ಮಾರಾಟ ಮಾಡಬೇಕು ಅಂದ್ರೆ? ಸಮಸ್ಯೆ ಅನ್ನಕ್ಕಿನ ಏನಾಗಿದೆ ಅಂತಂದ್ರೆ ನಾವು ರೈತರುಗಳು ನಾವು ಈಗ ಒಬ್ರು ಇಬ್ರು ಬೆಳೆದಾಗ ಏನಾಗುತ್ತೆ ಸಮಸ್ಯೆ ಅದು. ಹಾವೇರಿಯಲ್ಲಿ ಒಳ್ಳೆ ಉತ್ತಮವಾದ ಮಾರ್ಕೆಟ್ ಇದೆ. ಈಗ ನೋಡ್ರಿ, ಮೊದಲು ನಾನು ನಿಮಗೆ ಒಂದು ಹೇಳ್ತೀನಿ ಉದಾಹರಣೆ. ಬೆಳಗಾಂ ಜಿಲ್ಲೆಯಲ್ಲಿ ಕಬ್ಬಿನಲ್ಲಿ ಅಂತರ ಬೆಳೆಯಾಗಿ ಸೋಯಾಬೀನ್ ಮಾಡ್ತಾ ಇದ್ರು, ಇವತ್ತೇನಾಗಿದೆ ಅಂದ್ರೆ ಸೋಯಾಬೀನೇ ಮುಖ್ಯ ಬೆಳೆ ಆಗ್ಬಿಟ್ಟಿದೆ. ಸೋಯಾಬೀನ್ ಅಧಿಕವಾಗಿ ಬೆಳೀತಾರೆ ಈಗ. ಮತ್ತೆ ಈಗ ಹಾವೇರಿ ಜಿಲ್ಲೆಯಲ್ಲೂ ಸೋಯಾಬೀನ್ ಜಾಸ್ತಿ ಬರ್ತಾ ಇದೆ. ಈಗ ನೆಕ್ಸ್ಟ್ ಹಂಗೆ ನೆಕ್ಸ್ಟ್ ನಮ್ಮ ದಾವಣಗೆರೆ ಜಿಲ್ಲೆ, ಈಗ ಎಲ್ಲರೂ ನಾವು ಬೆಳೆಯಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ನಮ್ಮದೇ ಆದ ಸ್ಥಳೀಯ ಮಾರುಕಟ್ಟೆ ನಾವು ಸೃಷ್ಟಿ ಮಾಡ್ಕೋಬೇಕು. ಅದಕ್ಕೆ ನಾನು ರೈತರಿಗೆ ಹೇಳ್ಕೊಳ್ಳೋದು, ರೈತರು ಯಾವಾಗಲೂ ನಾವು ಯಾವುದೇ ಒಂದು ಬೆಳೆ ಉತ್ಪಾದನೆ ಮಾಡ್ಬೇಕಾದ್ರೆ, ಉದಾಹರಣೆ ನಾವು ತರಕಾರಿ ಬೆಳೆಗಳು ತಗೊಳ್ರಿ, ಒಬ್ರು ಟೊಮೊಟೊ ಹಾಕಿರಿ ಎಲ್ಲರೂ ಟೊಮೊಟೊ ಹಾಕ್ಬಿಡ್ತೀವಿ. ನಾವು ಮಾರ್ಕೆಟ್ ಸ್ಟಡಿ ಮಾಡಬೇಕು, ನನಗೆ ನಾವು ಟೊಮೊಟೊ ಯಾವ ಸಮಯದಲ್ಲಿ ಬೆಳೆದ್ರೆ ನನಗೆ ಲಾಭ ಆಗುತ್ತೆ ಅಂತ. ಯಾಕೆಂದ್ರೆ ಎಲ್ಲ ನೀರಾವರಿ ಸೌಲಭ್ಯ ಇರೋದ್ರಿಂದ ನಾವು ಈ ಥರ ಒಂದು ಪ್ಲಾನ್ ಮಾಡ್ಕೊಳ್ಳೋದು ಭಾಳ ಸೂಕ್ತ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ಹಿಂಗಾರಿಯಲ್ಲಿ ಅಂತಂದ್ರೆ ಅದು ಬೇಸಿಗೆ ಬೆಳೆಯನ್ನಾಗಿ ಸಹ ಬೆಳೀತಾರೆ ಶೇಂಗಾ ಬೆಳೆಯನ್ನ. ಶೇಂಗಾ ಬೆಳೆ ಅಂದ್ರೆ ಬೆಳಿಬೇಕಂತಂದ್ರೆ ಈಗ ಬಿತ್ತನೆ ಕಾಲ ಯಾವ್ದು ಸೂಕ್ತ ಅಂತ ಹೇಳಿದ್ರ, ಬಿತ್ತನೆಗೆ ಮುಂಚಿತವಾಗಿ ಏನೆಲ್ಲ ಸಿದ್ಧತೆಗಳ ಮಾಡಿಕೊಂಡು ಯಾವ ರೀತಿಯಾದಂತ ಒಂದು ಬೀಜಗಳನ್ನ ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡ್ಬೇಕು ಅಂತ ಹೇಳ್ತೀರಾ? ನೋಡ್ರಿ, ಶೇಂಗಾನು ಒಂಥರ ದ್ವಿದಳ ಧಾನ್ಯಕ್ಕೆ ಸೇರಿದ್ದೆ. ಈಗ ಶೇಂಗಾ ಬಹಳ ಸೂಕ್ತವಾದ ಸಮಯ ಶೇಂಗಾ ಬೇಸಿಗೆಗೆ ಬಿತ್ತಬೇಕಪ್ಪ ಅಂತಂದ್ರೆ ಯಾವಾಗ್ಲೂ ಡಿಸೆಂಬರ್ ಎಂಡ್ ಮತ್ತು ಜನವರಿ ಮೊದಲನೇ ವಾರದಲ್ಲಿ ಬಿತ್ತಬೇಕು. ಅದಕ್ಕೆ ನಾವು ಅದನ್ನು ಬೇಸಿಗೆ ಶೇಂಗಾ ಅಂತ ಕರಿತೀವಿ. ಭಾಳಷ್ಟು ರೈತರು ಏನು ಮಾಡ್ತಾರೆ, ನವಂಬರಲ್ಲಿ ಬಿತ್ತಕ್ಕೆ ಹೋಗ್ತಾರೆ, ಚಳಿಯಲ್ಲಿ ಬಿತ್ತಾಗ ಏನಾಗುತ್ತೆ ಸರಿಯಾಗಿ ಮೊಳಕೆ ಬರಲ್ಲ. ಆಮೇಲೆ ನೀವು ಶೇಂಗಾ ಬಿತ್ತನೆ ಮಾಡಬೇಕು ಅಂದರೆ ಹಲವಾರು ಹೊಸ ತಳಿಗಳಿದ್ದಾವೆ. G252 ಅಂತಿದೆ ಒಂದು ತಳಿ ಶೇಂಗಾ ತಳಿ, ಆಮೇಲೆ K6 ಅಂತ ಸಿಗ್ತಾ ಇದೆ, ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಲೇಪಾಕ್ಷಿ ಅಂತಲೂ ಒಂದು ತಳಿನ ರೈತ ಬಂದವರು ಬೆಳೀತಾ ಇದ್ದಾರೆ. ಆಮೇಲೆ ನಿಮಗೆ ಇದು GKVK5 ಅಂತ ಸಿಗುತ್ತೆ, GPBD4 ಅಂತ ಸಿಗುತ್ತೆ, GPBD5 ಅಂತ ಸಿಗುತ್ತೆ, ವಿವಿಧ ಅಧಿಕ ಇಳುವರಿ ಕೊಡುವಂಥ ತಳಿಗಳು ಇದ್ದಾವೆ. ಈಗ TMV2 ಅನ್ನೋ ತಳಿನೂ ಇದೆ. ಬಟ್ ರೈತರಿಗೆ ನಾನು ಕೇಳ್ಕೊಳ್ಳೋದೇನಂತಂದರೆ, ನಮಗೆ ಯಾವ ತಳಿನೂ ನೀವು ಆಯ್ಕೆ ಮಾಡ್ಕೊತೀರೋ ಪ್ರತಿ ಎಕರೆ ಪ್ರದೇಶಕ್ಕೆ ನಮಗೆ ಶೇಕಡ 40-45 KGಯಷ್ಟು ಬೀಜ ಬೇಕು, ಒಳ್ಳೆ ಕ್ವಾಲಿಟಿ ಬೀಜ. ಇದಕ್ಕೂ ನಾವು ಬೀಜೋಪಚಾರ ಮಾಡಿ ಟ್ರೈಕೋಡರ್ಮನಿಂದ ಬೀಜೋಪಚಾರ ಮಾಡಿ 4 g/kg ಬೀಜಕ್ಕೆ. ಇಲ್ಲೂ ರೈಸೋಬಿಯಂ ಬಳಕೆ ಮಾಡಿರಿ 500 g ಒಂದು ಎಕರೆ ಬೀಜಕ್ಕೆ, ಏನು 40 kg ಬೀಜಕ್ಕೆ. ಮತ್ತು PSP ಮಾಡಿರಿ, ರಂಜಕ ಕರಗಿಸುವ ಗೊಬ್ಬರ ಮಾಡಿರಿ. ಆಮೇಲೆ ನಮ್ಮ ಹೊಲದಲ್ಲಿ ನಾವು ಸಾಮಾನ್ಯವಾಗಿ ನಮಗೆ ಹಿಂದಿನ ವರ್ಷ ಇಲ್ಲಿ ಗೊಣ್ಣೆ ಹುಳುವಿನ ಬಾಧೆ ಇತ್ತು ಅಂಥ ಸಂದರ್ಭದಲ್ಲಿ ನೀವೇನು ಮಾಡಿರಿ, ಬೇರೆ ಕಡಿತಿರ್ತವೆ ಸರ್ ಭಾಳ ಜನ ಹೇಳ್ತಿರ್ತಾರೆ, ಅಂಥ ಸಂದರ್ಭದಲ್ಲಿ ಕ್ಲೋರೋಫೈರಿಪಾಸ್ ಸಿಗುತ್ತೆ 15 ml. ನೀವು ಇದನ್ನು ನೇರವಾಗಿ ನಿಮ್ಮ ಶೇಂಗಾ ಬೀಜಗಳಿಗೆ ಹಾಕ್ಬಿಟ್ಟು ಈ ಬೀಜೋಪಚಾರ ಮಾಡಬೇಕಾದ್ರೆ ಉಜ್ಜಬಾರ್ದು, ಜಸ್ಟ್ ಒಂದು ಲೇಪನೆ ಮಾಡಿ ಮಿಶ್ಚರ ಮಾಡಿ ಇದನ್ನು ನೀವು ಬಿತ್ತನೆ ಮಾಡೋದು ಭಾಳ ಸೂಕ್ತ. ಇಲ್ಲಿ ಏನಪ್ಪ ಅಂದರೆ ಇಲ್ಲೂ ಅಷ್ಟೇ ನೀರಲ್ಲಿ ಕರಗುವಂಥ ರಸಗೊಬ್ಬರಗಳನ್ನ ನಾವು ಬಳಕೆ ಮಾಡ್ಬೋದು, ಸಿಂಪರಣೆ ಮಾಡಬೇಕು. 13-2045 ಅಂತ ಬರುತ್ತೆ, ಇದನ್ನು ಸಿಂಪರಣೆ ಮಾಡೋದು. ಬಿತ್ತನೆ ಮಾಡೋ ಸಮಯದಲ್ಲಿ ಒಂದು DAP ಮತ್ತೊಂದು 15 kg ಪೊಟ್ಯಾಷ್ನ ಮಿಶ್ರಣ ಮಾಡ್ಕೊಂಡು ಬಿತ್ತನೆ ಮಾಡ್ಬೋದು. ಭಾಳಷ್ಟು ರೈತ ಬಂದವರು ಶೇಂಗಾಕ್ಕೆ ಸ್ವಲ್ಪ ಗೊಬ್ಬರ ಕಡಿಮೆ ಬಳಕೆ ಮಾಡ್ತಾರೆ, ಯಾಕಂದ್ರೆ ತಿಪ್ಪೆ ಗೊಬ್ಬರ ಹಾಕಿರ್ತಾರೆ. ಹಂಗಾಗಿ ಇವೆಲ್ಲ ನವೀನ ತಾಂತ್ರಿಕತೆಗಳನ್ನ ನಾವು ಬಳಕೆ ಮಾಡ್ಕೊಳ್ಳೋದು ಭಾಳ ಸೂಕ್ತ. ಮತ್ತು ಶೇಂಗಾಕ್ಕೆ ಮೊದಲು 20 ದಿನ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಬಿತ್ತನೆ ಮಾಡೋಕ್ರೆ ತೇವಾಂಶ ಇರಬೇಕು. ಮತ್ತು ಶೇಂಗಾಕ್ಕೆ ಇನ್ನೊಂದು ಮುಖ್ಯವಾಗಿ ನಿರ್ವಹಣೆ ಮಾಡಬೇಕಿರೋದು ಭಾಳ ಮುಖ್ಯವಾಗಿ ಜಿಪ್ಸಮ್, ಕ್ಯಾಲ್ಸಿಯಂ ಮತ್ತು ಸಲ್ಫರ್. ಕ್ಯಾಲ್ಸಿಯಂ ಯಾಕೆ ಬೇಕಪ್ಪ ಅಂದರೆ ಸಿಪ್ಪೆ ಗಟ್ಟಿಯಾಗಬೇಕು, ಸಲ್ಫರ್ ಯಾಕೆ ಬೇಕಪ್ಪ ಅಂದರೆ ಎಣ್ಣೆ ಅಂಶ ನಮಗೆ ಜಾಸ್ತಿ ಬರಬೇಕು. ಈ ಜಿಪ್ಸಮ್ನ 200 kg ಪ್ರತಿ ಎಕರೆಗೆ ನೀವು ಬಿತ್ತನೆ ಮಾಡೋ ಸಮಯದಲ್ಲಾದ್ರೂ ಉಗ್ಬೋದು, ಅಥವಾ 30 ದಿನ ಆದಮೇಲಾದ್ರೂ ಇದನ್ನ ಉಗ್ಬಿಟ್ಟು ಎಡೆ ಕುಂಟೆನೂ ನಾವು ಮಾಡ್ಕೋಬೋದು. ಹಾಗಾಗಿ ನೀವು ಕಳೆ ನಿರ್ವಹಣೆ ಮತ್ತು ಪೋಷಕಾಂಶಗಳ ನಿರ್ವಹಣೆ ಮತ್ತು ಈ ಅಧಿಕ ಇಳುವರಿ ಕೊಡುವಂಥ ನೀವು ಬೀಜನ ಬಳಕೆ ಮಾಡಿಕೊಂಡ್ರೆ ಈ ಏನು ಮುಂಗಾರು ಮುಗಿದು ಹಿಂಗಾರಿನ ಹಂಗಾಮಲ್ಲಿ ಇವೆಲ್ಲ ನಿರ್ವಹಣೆ ಕ್ರಮಗಳನ್ನ ರೈತ ಬಂದವರು ಮಾಡಿಕೊಂಡ್ರೆ ಅಧಿಕ ಇಳುವರಿನ ಆರಾಮಾಗಿ ತಗೋಬೋದು ಅಂತ ನನ್ನ ಅನಿಸಿಕೆ ಸರ್. ಸರ್, ಈ ಒಂದು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಈ ಒಂದು ದ್ವಿದಳ ಧಾನ್ಯಗಳ ಬೆಳೆಗಳ ಒಂದು ಪಾತ್ರ ಏನು, ಇದ್ರ ಬಗ್ಗೆ ಹೇಳಿ ಸರ್. ಈಗ ಏನಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಮಾತಾಡಿದ್ರೆ ಮಣ್ಣಿನ ಫಲವತ್ತತೆ ಕುಗ್ತಾ ಇದೆ ಅಂತೀವಿ. ಯಾಕೆ ಕುಗ್ತಾ ಇದೆ ಅಂತಂದರೆ ನಾವು ಮಾಡುವಂಥ ಬೆಳೆಗಳು, ಈ ದ್ವಿದಳ ಧಾನ್ಯಗಳ ಬೆಳೆಗಳನ್ನ ಬೆಳೆಯೋದ್ರಿಂದ ಏನು ಎಲೆಗಳಿದಾವಲ್ಲ ಮಣ್ಣಿಗೆ ಸೇರ್ಕೊಳ್ಳೋದ್ರಿಂದ ಭೂಮಿಗೆ ಅಥವಾ ಮಣ್ಣಿಗೆ ಬೇಕಾಗೋ 16 ಪೋಷಕಾಂಶಗಳು ಸಿಗುತ್ತೆ. ನಮ್ಮಲ್ಲಿ ಯಾರ ಹತ್ರನೋ ಈಗ ನಾವು ಹೈನುಗಾರಿಕೆ ಉದ್ಯಮ ಮಾಡ್ತೀವಿ, ಇವೆಲ್ಲ ಏನಾಗಿದೆ ಅಂದರೆ ಬರೀ ಅಡಿಕೆ ತೋಟಕ್ಕೆ ಸೀಮಿತ ಆಗಿದೆ, ತಿಪ್ಪೆ ಗೊಬ್ಬರ ಇಲ್ಲ, ಇನ್ನು ನಾವು ಯಾರು ಬೆದ್ಲುಗಳಿಗೆ ಹಾಕ್ತಾ ಇಲ್ಲ. ಇದೇ ನಮಗೆ ಒಂದು ಆಶಾ ಕಿರಣ. ಈ ದ್ವಿದಳ ಧಾನ್ಯಗಳನ್ನ ನೀವು ಬೆಳ್ಕೊಂಡ್ರೆ ಅಟ್ಲೀಸ್ಟ್ ನೀವು ಮಣ್ಣಿಗೆ ಇದನ್ನು ಸೇರಿಸ್ತಾ ಹೋದಾಗ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಇಂಪ್ರೂವ್ ಆಗುತ್ತೆ, ಮಣ್ಣಿನ ಜೀವ ಸ್ವಲ್ಪ ಉಳ್ಕೊಂಡಂಗಾಗುತ್ತೆ. ಹಾಗಾಗಿ ಈ ಡ್ರೈಲ್ಯಾಂಡ್ ಅಂದರೆ ಒಣ ಪ್ರದೇಶದ ರೈತರು ಏನಿದ್ದೀರೋ ನೀವು ದಯಮಾಡಿ ರೈತ ಬಂದವರು ಒಂದು ಬೆಳೆನಾರು ನಮ್ಮ ಭೂಮಿಗೆ ನೀವು ಇದನ್ನು ಬೆಳೀದೇ ಇದ್ದರೆ ನಮ್ಮ ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಹೋಗುತ್ತೆ. ಯಾಕೆಂದರೆ ನಾವು ಎಕ್ಸಾಸ್ಟಿವ್ ಕ್ರಾಪ್ ಅಂತೀವಿ. ಎಕ್ಸಾಸ್ಟಿವ್ ಅಂದರೆ ರಾಕ್ಷಸ ಬೆಳೆಗಳು ಇದಾವೆ ನಮ್ಮ ಮೆಕ್ಕೆಜೋಳ, ಈ ಬೇರೆ ಬೇರೆ ಬೆಳೆಗಳು ನೀವು ಬೆಳೀತಾ ಹೋದರೆ ನಿಮ್ಮ ಭೂಮಿಯಿಂದ ಕಿತ್ಕೊಳ್ತಾ ಹೊರತು ಅವೇನು ಕೊಡಲ್ಲ, ಇವಾದರೂ ನಿಮ್ಮ ಭೂಮಿಗೆ ಆ್ಯಡ್ ಮಾಡ್ತಾ ಹೋಗ್ತವೆ. ಹಾಗಾಗಿ ರೈತ ಬಾಂಧವರು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಈ ದ್ವಿದಳ ಧಾನ್ಯಗಳ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಈಗ ಇತ್ತೀಚಿನ ಅಂದರೆ ಈ ವರ್ಷದ ಮಟ್ಟಿಗೆ ಹೇಳಬೇಕಂತಂದರೆ ಈಗ ಸಾಕಷ್ಟು ಅಡಿಕೆ ವಿಸ್ತೀರ್ಣ ಆಗಿದೆ ಸರ್. ಈಗ ಯಾರೇ ನೋಡಲಿ ಈಗ ಹಿಂಗಾರಿ ಬೆಳೆಯಾಗಿ ಈಗೆಲ್ಲ ಈಗ ಯಾವುದಪ್ಪ ಬೆಳೆ ನಾವು ಅಡಿಕೆಗೆ ಹಾಕ್ಬೇಕು ಅಂತಂದರೆ ಎಲ್ಲರೂ ಬರೀ ಈ ಒಂದು ದ್ವಿದಳ ಧಾನ್ಯದ ಬೆಳೆಗಳನ್ನ ಹೇಳ್ತಾರೆ ಸರ್. ಅಂದರೆ ಇದು ಎಲ್ಲೋ ಒಂದು ಕಡೆ ಅವರಿಗೆ ಆದಾಯನೂ ತಂದುಕೊಡುತ್ತೆ, ಜೊತೆಗೆ ಆ ಒಂದು ಅಡಿಕೆಯಲ್ಲಿ ಭೂಮಿಯ ಒಂದು ಗುಣಮಟ್ಟನೂ ಹೆಚ್ಚಾಗುತ್ತೆ. ಅಂದರೆ ಈ ನಿಟ್ಟಿನಲ್ಲಿ ಸಾಕಷ್ಟು ಇದು ಉತ್ತಮ ಅಂತ ಹೇಳ್ಬೋದಲ್ಲ ಸರ್. ನಿಜವಾಗ್ಲೂ ನಾನು ಬರೀ ಇದೇ ಏನು ನೋಡ್ರಿ, ಈಗ ನೀವು ಹೇಳ್ದಂಗೆ ನೀರಾವರಿ ಪ್ರದೇಶದಲ್ಲಿರೋ ಅಡಿಕೆ ಈಗ ಸಣ್ಣ ಅಡಿಕೆ ಗಿಡ ಇರ್ತವೆ, ಈ ದಯಂಚ ಸೆಣಬು ಹಾಕ್ಬೇಕು ಅಂತಿರ್ತೀವಿ, ನಮಗೆ ಸೀಡ್ ಸಿಗಲ್ಲ ಒಂದೊಂದು ಸರಿ, ಏನು ಮಾಡೋದು ಏನು ಮಾಡೋದು ಅಂತಾರೆ. ಅಂಥ ಸಂದರ್ಭದಲ್ಲಿ ನೀವು ನಿಜವಾಗ್ಲೂ ಏಕದಳ ಧಾನ್ಯಗಳನ್ನ ಬಿಟ್ಟು ದ್ವಿದಳ ಧಾನ್ಯಗಳಿಗೆ ಹೋಗಿ, ಅಲಸಂದಿ ಆಗಿರ್ಬೋದು, ಉದ್ದ ಆಗಿರ್ಬೋದು, ಹುರುಳಿ ಆಗಿರ್ಬೋದು, ನಿಮ್ಮ ಈ ಜಮೀನಿಗೆ ಹಾಕಿದಾಗ ಒಂದು ಮಣ್ಣಿನ ಫಲವತ್ತತೆ ಆಗುತ್ತೆ, ನಿಮಗೆ ಆದಾಯನೂ ಬರುತ್ತೆ. ಯಾಕಂದರೆ ಅಡಿಕೆ ತೋಟ ಇವತ್ತು ಹಾಕಿದ ತಕ್ಷಣ ಆದಾಯ ಕೊಡಲ್ಲ, ನಿಮಗೆ 6-7 ವರ್ಷ ಬೇಕು. ಅಂತರ ಬೆಳೆಗಳನ್ನ ಮಾಡ್ಕೊಳ್ಳಿ, ಅಂತರ ಬೆಳೆಗಳು ಅಂತಂದರೆ ಇವೇ ಹೋಗಬೇಕು. ದ್ವಿದಳ ಧಾನ್ಯಗಳನ್ನ ಹೋದಾಗ ಮಣ್ಣಿನ ಫಲವತ್ತತೆ ಇಂಪ್ರೂವ್ ಆಗುತ್ತೆ, ಜೊತೆಗೆ ನಿಮಗೆ ಸಣ್ಣದಾಗ ಆದಾಯನೂ ಬರೋಕ್ಕೆ ನಿಮಗೆ ಶುರು ಆಗುತ್ತೆ. ಸರ್, ಈ ಒಂದು ದ್ವಿದಳ ಧಾನ್ಯ ಬೆಳೆಗಳ ಬಗ್ಗೆ ನಮ್ಮ ರೈತರಿಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ಸರ್, ಒಂದು ನಾನು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞನ ಕೆಲಸ ಮಾಡ್ತೀನಿ, ದಾವಣಗೆರೆಗೂ ನೀವು ನೇರವಾಗಿ ಬಂದು ನನ್ನ ಸಂಪರ್ಕ ಮಾಡ್ಬೋದು. ಇನ್ನೊಂದು ನನ್ನ ಸಂಪರ್ಕ ಮಾಡಬೇಕು ಅಂದರೆ ನನ್ನ ದೂರವಾಣಿ ಸಂಖ್ಯೆ 9449686495, ಮತ್ತೊಮ್ಮೆ 9449696 8646945 ಈ ಒಂದು ಸಂಖ್ಯೆಗೆ ನೀವು ನನ್ನ ಸಂಪರ್ಕ ಮಾಡಿದ್ರೆ ನಾನು ನಿಮಗೆ ಮಾಹಿತಿನ ಫೋನ್ ಮುಖಾಂತರನು ನಾನು ಕೊಡ್ತಾ ಇರ್ತೀನಿ. ಒಳ್ಳೇದು ಸರ್. ಇಲ್ಲೇ ತನಕ ಈ ಒಂದು ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಈ ಒಂದು ಸಮಗ್ರ ಬೆಳೆ ನಿರ್ವಹಣೆಯನ್ನು ನಮ್ಮ ಕೃಷಿಕರು ಯಾವ ರೀತಿ ಮಾಡಿಕೊಂಡು ಹೋಗಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ತುಂಬ ಹೃದಯ ಧನ್ಯವಾದಗಳು ಸರ್, ನಿಮಗೂ ಕೂಡ. ಥ್ಯಾಂಕ್ ಯು ವೆರಿ ಮಚ್. ರೈತ ಬಂಧುವರೇ, ಇದುವರೆಗೂ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಬೆಳೆ ನಿರ್ವಹಣಾ ಕ್ರಮಗಳ ಕುರಿತು ದಾವಣಗೆರೆ ICAR ತಳಬಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೂ ಇವರನ್ನ ಸಂದರ್ಶಿಸಿದವರು UM ಮರುಳಸಿದ್ದೇಶ್. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಈಗ ಒಂದು ಜನಪದ ಗೀತೆ. ನನ್ನ ಹೆಂಡತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ. ನನ್ನ ಹೆಂಡತಿ ನನ್ನ ಹೆಂಡತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ. ಧನ ಪ್ರೀತಿ ಲೈ ತನು ತ್ರಯದೊಳಗೆ ಧನ ಪ್ರೀತಿ ಲೈ ತನು ತ್ರಯದೊಳಗೆ ದಿನಾನು ಗೂಡಲು ಬಾಗಳತಿ. ನನ್ನ ಹೆಂಡತಿ ನನ್ನ ಹೆಂಡತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ. ನನ್ನ ಹೆಂಡತಿ ನನ್ನ ಹೆಂಡತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ. ಮುದದಿಂದ ಮೋಹಿಸಿ ಮಧುವ್ಯಾದವನಿಗೆ ಮುದದಿಂದ ಮೋಹಿಸಿ ಮಧುವ್ಯಾದವನಿಗೆ ಬಗಬಗೆ ತಣಿಸಿದೆ ನನ್ನ ಹೆಂಡತಿ ನನ್ನ ಹೆಂಡತಿ ನನ್ನ ಹೆಂಡತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ. ನನ್ನ ಹೆಂಡತಿ ನನ್ನ ಹೆಂಡತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ. ಅತ್ಯಾಗಿ ಕಾಡಿದಿ ನನ್ನ ಹೆಂಡತಿ ಅತ್ತಿಗೆ ನಾದು ನೀ ನನ್ನ ಹೆಂಡತಿ ನನ್ನ ಅತ್ಯಾಗಿ ಕಾಡಿದಿ ನನ್ನ ಹೆಂಡತಿ. ಹೆಂಡ್ತಿ ನನ್ನ ಹೆಂಡ್ತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ ನನ್ನ ಹೆಂಡ್ತಿ ನನಗೆ ತಕ್ಕವಳೆ